ಕಡ್ಡಿ ಕತ್ತರಿಸ್ಬೇಕು ಅಥವಾ ಪ್ರೂನಿಂಗ್ ಅನ್ನ ಮಾಡಲೇಬೇಕಾಗುತ್ತೆ. ಅಂದ್ರೆ ಯಾವಾಗಪ್ಪ ಅಂದ್ರೆ ಬೇಸಿಗೆನಲ್ಲಿ ಒಂದ್ಸರಿ ನಾವು ಕಡ್ಡಿ ಕತ್ತರಿಸ್ಬೇಕು ಅಂತ ಹೇಳ್ತೀವಿ, ಅದು ಜಸ್ಟ್ ಒಂದು ಅಥವಾ ಎರಡು ಕಣ್ಣುಗಳನ್ನ ಬಿಟ್ಬಿಟ್ಟು ನಾವು ಕಡ್ಡಿ ಕತ್ತರಿಸ್ತೀವಿ. ಅದು ಅದಾದ ನಂತರ ಚಳಿಗಾಲದಲ್ಲಿ ಇನ್ನೊಂದ್ಸರಿ ಕಡ್ಡಿ ಕತ್ತರಿಸ್ತೀವಿ, ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಅಂತ ಹೇಳ್ಬೋದು. ಎರಡು ಸಾರಿ ನಾವು ಕಡ್ಡಿ ಕತ್ತರಿಸ್ತೀವಿ. ಹೌದು, ಮುಖ್ಯವಾಗಿ ಈಗ ಬೇಸಿಗೆನಲ್ಲಿ ಏಪ್ರಿಲ್ನಲ್ಲಿ ನಾವು ಕತ್ತರಿಸಬೇಕಾಗತ್ತೆ, ಚಳಿಗಾಲದಲ್ಲಿ ಅಕ್ಟೋಬರ್ನಲ್ಲಿ ಕತ್ತರಿಸಬೇಕಾಗತ್ತೆ, ಇನ್ನೊಂದ್ಸರಿ ಕತ್ತರಿಸಬೇಕಾಗುತ್ತೆ. ಈ ರೀತಿ ಮಾಡೋದ್ರ ಉದ್ದೇಶ ಏನು ಅಂತ ಸ್ವಲ್ಪ ಹೇಳ್ತೀರಾ? ಉದ್ದೇಶ ನೋಡಿ, ಇಷ್ಟೇನೆ. ಬೇಸಿಗೆನಲ್ಲಿ ಕತ್ತರಿಸ್ತೀವಲ್ಲ, ಅವಾಗ ಚೆನ್ನಾಗಿ ಗಿಡ ಬೆಳೆಯಲು ಅನುವು ಮಾಡಿಕೊಡ್ತದೆ. ಅಂದ್ರೆ ಹೊಸ ಚಿಗುರು ಬರಬೇಕು, ಆ ಚಿಗುರು ಚೆನ್ನಾಗಿ ಬೆಳೆಯೋದಕ್ಕೆ ಅನುವು ಮಾಡಿಕೊಡ್ತೀವಿ. ಅದಾದ ಮೇಲೆ ಮತ್ತೆ ಚಳಿಗಾಲದಲ್ಲಿ ಇನ್ನೊಂದ್ಸರಿ ಪ್ರೂನ್ ಮಾಡ್ತೀವಿ. ಆ ಪ್ರೂನಿಗೆ ಬಹಳ ಮುಖ್ಯವಾದದ್ದು, ಯಾಕೆಂತಂದ್ರೆ ಆ ಹೂ ಗೊಂಚಲಿನ ಕಣ್ಣು ಎಲ್ಲಿದ್ದಾವೆ ಅಂತ ನೋಡಿಕೊಂಡು ನಾವು ಕಡ್ಡಿ ಕತ್ತರಿಸ್ತೀವಿ. ಆ ಕಡ್ಡಿ ಕತ್ತರಿಸೋದ್ರಿಂದ ನಮಗೆ ಹೂ ಬರಲು ಅನುಕೂಲವಾಗುತ್ತೆ, ಮುಂದೆ ನಮಗೆ ಇಳುವರಿ ಆಗಲಿ ಗೊಂಚಲಾಗಲಿ ಬರೋದಕ್ಕೆ ಅನುವು ಮಾಡಿಕೊಡುತ್ತೆ. ಅಂದ್ರೆ ಚಳಿಗಾಲದ ಪ್ರೂನಿಂಗ್ ಅಥವಾ ಕಡ್ಡಿ ಕತ್ತರಿಸೋದು ಬಹಳ ಸೂಕ್ಷ್ಮವಾದ ಕೆಲಸ, ಬಹಳ ಸೂಕ್ಷ್ಮವಾದ ಅನುಭವ ಬೇಕಾಗುತ್ತೆ. ನಿಖರವಾಗಿ ಮಾಡಬೇಕು ಮತ್ತೆ ಸಮಯಕ್ಕೆ ಸರಿಯಾಗಿ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಈಗ ಚಳಿಗಾಲ ಅಂದ್ರೆ ಯಾವಾಗ ಅಂತ ಸ್ವಲ್ಪ ನಿರ್ದಿಷ್ಟವಾಗಿ ತಿಳಿಸ್ಕೊಡ್ತೀರಾ? ಖಂಡಿತ ನೋಡಿ, ಕರ್ನಾಟಕದಾದ್ಯಂತ ನಾವು ಅಕ್ಟೋಬರ್ ತಿಂಗಳು ಬಹಳ ಸೂಕ್ತ ಅಂತ ಹೇಳ್ತೀವಿ ಚಳಿಗಾಲದ ಪ್ರೂರಿಂಗ್ ಮಾಡಬೇಕು ಅಂತಂದ್ರೆ. ಅಥವಾ ಇನ್ನೂ ನಿಖರವಾಗಿ ಹೇಳಬೇಕು ಅಂತಂದ್ರೆ, ಬೆಂಗಳೂರು ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಥಾಮ್ಸನ್ ಸೀಡ್ಲೆಸ್ ತಳಿ ಆಗಿತ್ತು ಅಂತಂದ್ರೆ ಅಕ್ಟೋಬರ್ ಎರಡನೇ ವಾರ ಬಹಳ ಸೂಕ್ತ. ಹೀಗೆ ತಳಿಗಳ ಅನುಸಾರವಾಗಿ ನಾವು ಕಡ್ಡಿ ಕತ್ತರಿಸೋದನ್ನ ಶಿಫಾರಸು ಮಾಡ್ತೀವಿ. ಇನ್ನು ಈ ದ್ರಾಕ್ಷಿನಲ್ಲಿ ಕಣ್ಣು ಪರೀಕ್ಷೆ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಖಂಡಿತ ನೋಡಿ, ಈ ಅದರಲ್ಲೂ ಈ ಅಕ್ಟೋಬರ್ ತಿಂಗಳಲ್ಲಿ ಪ್ರೂನಿಂಗ್ ಮಾಡ್ತೀವಲ್ಲ, ಚಳಿಗಾಲದ ಪ್ರೂನಿಂಗ್ ಮಾಡ್ತೀವಲ್ಲ, ಅವಾಗ ನಾವು ಕಣ್ಣುಗಳನ್ನ ಒಂದ್ಸಾರಿ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ದ್ರಾಕ್ಷಿಯ ಕಣ್ಣುಗಳನ್ನ. ಏನಪ್ಪ ಈ ಕಣ್ಣು ಪರೀಕ್ಷೆ ಅಂತಂದ್ರೆ, ಈ ಹೂ ಗೊಂಚಲುಗಳು ಎಲ್ಲಿ ಅಡಗಿದಾವೆ ಅನ್ನೋದನ್ನ ನಾವು ಕಡ್ಡಿನ ಕತ್ತರಿಸ್ಬಿಟ್ಟು ಅದನ್ನ ನಮ್ಮ ಪ್ರಯೋಗಾಲಯಕ್ಕೆ ತಂದುಬಿಟ್ಟು ಉದ್ದುದ್ದವಾಗಿ ಒಂದೊಂದು ಕಣ್ಣನ್ನ ನಾವು ಕತ್ತರಿಸ್ತಾ ಹೋಗಿ ಅಲ್ಲಿ ಕಣ್ಣು ಇದೆಯೋ ಇಲ್ವೋ ಅಂತಂದ್ಬಿಟ್ಟು ನಿರ್ಧರಿಸ್ತೀವಿ. ಅಂದ್ರೆ ಒಂದು ತೋಟಕ್ಕೆ ಆ ಪರ್ಟಿಕ್ಯುಲರ್ ತಳಿಗೆ ಕಣ್ಣುಗಳು ಎಲ್ಲಿ ಇದಾವೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಥಾಮ್ಸನ್ ಸೀಡ್ಲೆಸ್ ತಳಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ಎಂಟನೇ ಕಣ್ಣಿಂದ ಶುರು ಮಾಡ್ತೀವಿ ನಾವು, ಎಂಟು ಒಂಬತ್ತು ಹತ್ತು ಹನ್ನೊಂದನೇ ಕಣ್ಣವರೆಗೂ ನಾವು ಕತ್ತರಿಸ್ಬಿಟ್ಟು ಅದರಲ್ಲಿ ಹೂಗೊಂಚಲು ಇದೆಯಾ ಇಲ್ವೋ ಅಂತ ನೋಡ್ತೀವಿ. ಒಟ್ಟಿನಲ್ಲಿ ಒಂದು ಎಕರೆ ಪ್ರದೇಶದಿಂದ ಒಂದು 40 ಆಯ್ದಂತ ಕಡ್ಡಿಗಳನ್ನ ನಾವು ತಂದುಬಿಟ್ಟು ಅದನ್ನ ಸೂಕ್ಷ್ಮದರ್ಶನದಲ್ಲಿ ನೋಡಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಆ ನಂತರ ಕಣ್ಣುಗಳು ಎಲ್ಲಿದ್ದಾವೆ ಅಂತ ನಿರ್ಧರಿಸ್ಬಿಟ್ಟು ಆಮೇಲೆ ನಾವು ರೈತರಿಗೆ ಶಿಫಾರಸು ಮಾಡ್ತೀವಿ, ಇಷ್ಟೇ ಕಣ್ಣುಗಳನ್ನ ಬಿಟ್ಟುಬಿಟ್ಟು ಆ ನಂತರ ನೀವು ಕಡ್ಡಿ ಕತ್ತರಿಸಬೇಕು ಆ ತೋಟಕ್ಕೆ ಅಂತ ಹೇಳ್ತೀವಿ. ಬಹಳ ಸಾಕಷ್ಟು ಸೂಕ್ಷ್ಮವಾದ ಕೆಲಸ, ಸೂಕ್ಷ್ಮವಾದ ಕೆಲಸ. ಅದರಲ್ಲೂ ಕೊನೆ ಪಕ್ಷ ನಾನು ಹೇಳದೇನಪ್ಪ ಅಂತಂದ್ರೆ, ಒಂದು ತೋಟಕ್ಕೆ ಕೊನೆ ಪಕ್ಷ 2 ವರ್ಷಕ್ಕೊಂದ್ಸಾರಿನಾದ್ರೂ ಕಣ್ಣು ಪರೀಕ್ಷೆ ಮಾಡಿಸೋದು ಸೂಕ್ತ. ಕಣ್ಣು ಪರೀಕ್ಷೆ ಮಾಡಿಸಿ ಆಮೇಲೆ ಈ ಚಳಿಗಾಲದ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಈಗ ದ್ರಾಕ್ಷಿನಲ್ಲಿ ಸಾಕಷ್ಟು ತಳಿಗಳು ಇದಾವೆ. ಹೌದು, ಈ ಎಲ್ಲಾ ತಳಿಗಳಿಗೂ ಕೂಡ ಒಂದೇ ಹಂತಕ್ಕೆ ಕಡ್ಡಿ ಕತ್ತರಿಸಬೇಕಾ ಅಥವಾ ತಳಿಗೆ ಅನುಸಾರವಾಗಿ ಈ ಪ್ರೂನಿಂಗ್ ಅನ್ನ ಬೇರೆ ಬೇರೆಯಾಗಿ ಮಾಡಬೇಕಾಗುತ್ತೆ? ಇಲ್ಲ, ಇದು ತಳಿಗಳಿಗೆ ಅನುಸಾರವಾಗಿ ನಾವು ಕಡ್ಡಿ ಕತ್ತರಿಸಬೇಕಾಗುತ್ತೆ. ಹೇಳ್ಬೇಕು ಅಂತಂದ್ರೆ, ಈಗ ಥಾಮ್ಸನ್ ಸೀಡ್ಲೆಸ್ ಅಂತ ಈಗಷ್ಟೇ ಹೇಳದ್ನಲ್ಲ, ಆ ತಳಿ ಆಯ್ತು ಅಂತಂದ್ರೆ ಬುಡದಿಂದ 10 ಕಣ್ಣುಗಳನ್ನ ಬಿಟ್ಬಿಟ್ಟು 10ನೇ ಕಣ್ಣು ಆದ್ಮೇಲೆ ನಾವು ಕಡ್ಡಿ ಕತ್ತರಿಸಬೇಕು. ಅದೇ ಅನಾಭಿಷಾಯಿ ಅಂತ ಹೇಳದ್ ಇದೆಯಲ್ಲ, ಎರಡನೇ ಮುಖ್ಯವಾದ ತಳಿ ಕರ್ನಾಟಕದಾದ್ಯಂತ, ಅದಕ್ಕಾದ್ರೆ 5 ಅಥವಾ 7 ಕಣ್ಣುಗಳನ್ನ ಬಿಟ್ಬಿಟ್ಟು ಆ ನಂತರ ಕಡ್ಡಿ ಕತ್ತರಿಸ್ಬೇಕು. ಇನ್ನು ಗುಲಾಬಿ ಅನ್ನೋದು ಒಂದು ಉತ್ತಮವಾದ ತಳಿನೇನೆ, ಅದು ಬಹಳ ಪರಿಮಳವಾದಂತ ಒಂದು ತಳಿ. ಆ ತಳಿ ಆದ್ರೆ ಬುಡದಿಂದ 4 ಕಣ್ಣುಗಳನ್ನ ಬಿಟ್ಬಿಟ್ಟು ಆ ನಂತರ ಕಡ್ಡಿ ಕತ್ತರಿಸೋದು ಸೂಕ್ತ. ಈ ರೀತಿಯಾಗಿ ತಳಿಗನುಗುಣವಾಗಿ ನಾವು ಎಷ್ಟು ಕಣ್ಣುಗಳನ್ನ ಬಿಡಬೇಕು ಅನ್ನೋದನ್ನ ನಿರ್ಧರಿಸಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂತ ಅಂಶನೇ. ಹೌದು, ಇನ್ನ ಮುಖ್ಯವಾಗಿ ಈ ಚಳಿಗಾಲದ ಪ್ರೂನಿಂಗ್ ಆದ್ಮೇಲೆ ರೈತರು ದ್ರಾಕ್ಷಿ ತೋಟದಲ್ಲಿ ಯಾವ್ಯಾವ ಬೇಸಾಯ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ ಅಂತೀರ? ಬಹಳ ಸಮಂಜಸವಾದ ಪ್ರಶ್ನೆಯನ್ನು ಕೇಳಿದಿರ. ಕಾರಣ ಇಷ್ಟೇ, ಚಳಿಗಾಲದ ಪ್ರೂನಿಂಗ್ ಆದ್ಮೇಲೆ ದ್ರಾಕ್ಷಿ ತೋಟದಲ್ಲಿ ಹಲವಾರು ಬೇಸಾಯ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಒಂದಲ್ಲ, ಎರಡಲ್ಲ, ಮೂರಲ್ಲ ಅಂತಾನು ಹೇಳ್ಬೋದು. ನೋಡಿ, ಮೊದಲನೇದಾಗಿ ಗೊಬ್ಬರ ಕೊಡೋದು, ನೀರಾವರಿ ಅಥವಾ ನೀರು ಉಣಿಸೋದು, ಕಳೆಗಳ ನಿಯಂತ್ರಣ, ಈ ಗ್ರೋತ್ ರೆಗ್ಯುಲೇಟರ್ ನ ಬಳಕೆ ಅಂದ್ರೆ ಪ್ರಚೋದಕ ವಸ್ತು ಅಂತೀವಲ್ಲ ಇವು, ಮತ್ತು ಕೀಟಗಳು ಮತ್ತು ರೋಗಗಳ ಹತೋಟಿ, ಕೊನೆಯದಾಗಿ ಕೊಯ್ಲು ಮತ್ತು ಇಳುವರಿ, ಇವೆಲ್ಲ ಮುಖ್ಯವಾದ ಒಂದು ತೋಟಗಾರಿಕೆ ಕಾರ್ಯಕ್ರಮಗಳು. ಇವನ್ನ ರೈತರು ತಪ್ಪದೇ ಪಾಲಿಸಬೇಕಾಗತ್ತೆ. ಅಂದ್ರೆ ಮುಖ್ಯವಾಗಿ ಈಗ ಚಳಿಗಾಲದಲ್ಲಿ ಪ್ರೂನಿಂಗ್ ಮಾಡಿದ ನಂತರ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಖಂಡಿತ ನೋಡಿ, ಯಾಕೆಂತಂದ್ರೆ ಚಳಿಗಾಲ ಅಂದ ತಕ್ಷಣ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ನಾವು ಥಾಮ್ಸನ್ ಸೀಡ್ಲೆಸ್ ನಲ್ಲಿ 10 ಕಣ್ಣು ಬಿಟ್ಟುಬಿಟ್ಟು ಆ ನಂತರ ನಾವು ಕಡ್ಡಿ ಕತ್ತರಿಸಿ ಅಂತ ಹೇಳ್ತೀವಲ್ಲ, ಉದ್ದೇಶ ಇಷ್ಟೇ, ಆ 10ನೇ ಕಣ್ಣು ಬೆಳಿಬೇಕು ಅನ್ನೋದು. 10ನೇ ಕಣ್ಣಿನ ಜೊತೆ 9ನೇ ಕಣ್ಣು ಬೆಳೆಯುತ್ತೆ, 1-8ನೇ ಕಣ್ಣುಗಳು ಬೆಳೆಯೋದಿಲ್ಲ. ಆ ಉದ್ದೇಶಕ್ಕೆ ಈ ಪ್ರೂನ್ ಮಾಡಿರ್ತೀವಿ. ಆದ್ರೆ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಆ ಕಣ್ಣು ಮೂವ್ ಆಗದೇ ಇಲ್ಲ, ಹೊಸ ಚಿಗುರು ಒಡೆಯೋದೇ ಇಲ್ಲ. ಆ ಹೊಸ ಚಿಗುರು ಒಡೆಯೋದಕ್ಕೋಸ್ಕರ ಕೆಲವು ಕೆಮಿಕಲ್ ಇದಾವೆ. ಉದಾಹರಣೆಯಾಗಿ ಥಯೋ ಯೂರಿಯಾ ಅಂತ ಇದೆ, ಅಥವಾ ಬ್ಲ್ಯಾಕ್ ಬೋರ್ಡ್ ಅಂತ ಇದೆ, ಅಥವಾ ಇನ್ನೊಂದು ಹೈಡ್ರೋಜನ್ ಸೈನಮೈಡ್ ಅಂತಿದೆ. 2% ಈ ಬ್ಲ್ಯಾಕ್ ಬೋರ್ಡ್ ಆಗ್ಬೋದು, ಅಥವಾ ಥಯೋ ಯೂರಿಯಾ ಆಗ್ಬೋದು, ಅಥವಾ ಹೈಡ್ರೋಜನ್ ಸೈನಮೈಡ್ ಆಗ್ಬೋದು. ಇವನ್ನ ಆ ಕಡ್ಡಿಗಳಿಗೆ ಪ್ರೂನಿಂಗ್ ಮಾಡಿದ್ದಾದ್ಮೇಲೆ ಸವರಬೇಕು, ಅಥವಾ ಕೊನೆ ಪಕ್ಷ ಆ ಕಣ್ಣುಗಳಿರ್ತಾವಲ್ಲ ಅದಕ್ಕನ್ನ ಸ್ವಲ್ಪ ಮುಟ್ಟಿಸ್ಬೇಕು, ಈ ದ್ರಾವಣವನ್ನು ಲೇಪಿಸ್ಬೇಕು. ಈ ತರ ಮಾಡೋದ್ರಿಂದ ಈ ಹೊಸ ಚಿಗುರು ಬರೋದಕ್ಕೆ ಅನುವು ಮಾಡಿಕೊಡುತ್ತೆ, ಚಳಿಯ ಪ್ರಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಹೀಟ್ ತರ ಬಂದು ಅದು ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಒಂದು ಪ್ರೂನಿಂಗ್ ಅಥವಾ ಕಡ್ಡಿಗಳನ್ನು ಕತ್ತರಿಸಿದ ನಂತರ ಯಾವ್ಯಾವ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ? ಅಕ್ಟೋಬರ್ ತಿಂಗಳ ನಂತರ ನಾವು ಪ್ರೂನ್ ಮಾಡ್ತೀವಲ್ಲ, ಅವಾಗ ಸಾರಜನಕ, ರಂಜಕ, ಪೊಟ್ಯಾಶ್ ಮೂರು ಗೊಬ್ಬರನ ಕೊಡಬೇಕಾಗತ್ತೆ. ಇನ್ನು ಸಾರಜನಕದ ಬಗ್ಗೆ ಹೇಳಬೇಕು ಅಂತಂದರೆ ಯೂರಿಯಾ ಉತ್ತಮವಾದ ಒಂದು ಗೊಬ್ಬರ, ಅದರಲ್ಲೂ ಪ್ರತಿ ಗಿಡಕ್ಕೆ 890 ಗ್ರಾಮು ಯೂರಿಯಾವನ್ನು ಕೊಡಬೇಕಾಗುತ್ತೆ ಚಳಿಗಾಲದ ಪ್ರೂನಿಂಗ್ ಆದ್ಮೇಲೆ. ಅದೇ ಜೊತೆಗೆ ಸೂಪರ್ ಕೊಡಬೇಕು ಅಂತಂದ್ರೆ ರಂಜಕ ಅಂತ ಹೇಳ್ತೀವಿ, ಅದನ್ನ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಸಿಗುತ್ತೆ, ಅಥವಾ ಸೂಪರ್ ಅಂತ ಏನು ರೈತರು ಕರಿತಿರಲ್ಲ. ಇದು 1 kg 563 ಗ್ರಾಮ್ನಷ್ಟು ಗೊಬ್ಬರನ ಪ್ರತಿ ಗಿಡಕ್ಕೆ ಚಳಿಗಾಲದ ಪ್ರೂನಿಂಗ್ ಆದ್ಮೇಲೆ ಕೊಡಬೇಕಾಗುತ್ತೆ. ಇನ್ನು ಮೂರನೇದಾಗಿ ಪೊಟ್ಯಾಶು ಬಹಳ ಮುಖ್ಯವಾದದ್ದು, ಹಣ್ಣುಗಳ ಗಾತ್ರನೂ ಇದು ಮಾಡೋಕ್ಕಾಗಲಿ, ಬಣ್ಣ ಆಗಿರ್ಬೋದು, ಕೊನೆ ಗುಣಮಟ್ಟ ಆಗಿರ್ಬೋದು, ಅದನ್ನ ನಿರ್ಧರಿಸೋದೇ ಈ ಪೊಟ್ಯಾಶ್ ಗೊಬ್ಬರ. ಇದನ್ನ ಚಳಿಗಾಲ ಪ್ರೂನಿಂಗ್ ಆದ್ಮೇಲೆ 2 ಸಾರಿ ಕೊಡಬೇಕಾಗತ್ತೆ. ಪ್ರೂನಿಂಗ್ ಆದ ತಕ್ಷಣನೇ 1.5 kg ಮಿರಟೊ ಪೊಟ್ಯಾಶನ್ನ ಪ್ರತಿ ಗಿಡಕ್ಕೆ ಕೊಡಬೇಕು. ಅಂದ್ರೆ 1 kg 250 ಗ್ರಾಮು ಮಿರಟೊ ಪೊಟ್ಯಾಶ್ ಪ್ರತಿ ಗಿಡಕ್ಕೆ ಕೊಡಬೇಕು. ಈ ಮೊದಲನೇ ಸಾರಿ ಪೊಟ್ಯಾಶ್ ಕೊಡ್ತೀವಲ್ಲ, ಅದಾದ ಸುಮಾರು 1-1.5 ತಿಂಗಳ ಆದ್ಮೇಲೆ ಇನ್ನೂ ಒಂದ್ಸಾರಿ ಮಿರಟೊ ಪೊಟ್ಯಾಶ್ ಅನ್ನ ಕೊಡಬೇಕು. ಅವಾಗ್ಲೂ ಮುಂತಾಗಿ ನಾವು 1.5 kg ಅಷ್ಟು, ಅಂದ್ರೆ 1 kg 250 ಗ್ರಾಮ್ನಷ್ಟು ಪೊಟ್ಯಾಶ್ ಗೊಬ್ಬರನ ಕೊಡಬೇಕಾಗುತ್ತೆ. ಅಂದ್ರೆ ಪ್ರತಿ ಗಿಡಕ್ಕೆ ಇದು ಪ್ರತಿ ಗಿಡಕ್ಕೆ ಓಹೋ, ಅಂದ್ರೆ ಪೊಟ್ಯಾಶ್ ಅಂಶದ ಪ್ರಾಮುಖ್ಯತೆ ಇಲ್ಲಿ ಜಾಸ್ತಿ ಇದೆ. ಹೌದೌದು. ಇನ್ನ ಮುಖ್ಯವಾಗಿ ಈ ಗೊಬ್ಬರ ಕೊಡುವಂತ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ ನೋಡಿ, ಗೊಬ್ಬರ ಕೊಡೋದಕ್ಕೂ ಮುಂಚೆ ರೈತರು ಒಂದ್ ಅಂಶನ ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಂಡಿರ್ಬೇಕು, ಸಾಕಷ್ಟು ತೇವಾಂಶ ಇರಬೇಕು. ಅಂದ್ರೆ ಒಣಗಿದ ಭೂಮಿಗೆ ಗೊಬ್ಬರ ಪ್ರಯೋಜನ ಆಗೋದಿಲ್ಲ, ಮೊದಲನೇ ಇದು. ಇನ್ನ ಬೇರುಗಳು ಸಮನಾಗಿ ಎಲ್ಲಾ ಕಡೆ ಹರಡಿರ್ತವೆ ಪಾತಿನಲ್ಲಿ. ಆ ಪಾತಿನಲ್ಲಿ ಇರುವ ಎಲ್ಲಾ ಬೇರುಗಳಿಗೂ ನಾವು ಸಮ ಪ್ರಮಾಣದಲ್ಲಿ ಗೊಬ್ಬರ ಕೊಡೋದು ಬಹಳ ಸೂಕ್ತವಾದದ್ದು. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕೊಡಬೇಕಾದಂತಹ ಗೊಬ್ಬರದ ಮಿಶ್ರಣ, ಅಂದ್ರೆ ಈಗಷ್ಟೇ ನಾನು ಹೇಳಿದೆ ಯೂರಿಯಾ, ಸೂಪರು ಮತ್ತು ಪೊಟ್ಯಾಶ್, ಇವೆಷ್ಟನ್ನು ಸೇರಿಸ್ಕೊಂಡು ಆ ಪಾತಿಗಳಲ್ಲಿ ಸಮನಾಗಿ ಹರಡಿಬಿಟ್ಟು ಆ ನಂತರ ಭೂಮಿನ ಒಂದು 2 ಇಂಚುಗಳ 2 ಇಂಚು ಆಳ ಅಗಿತಾ ಬರಬೇಕು, ಅಂತ ಸ್ವಲ್ಪ ಕುಲ್ಪಸರು ಸಾಕು. ಆ ಮಣ್ಣು ಮತ್ತು ಗೊಬ್ಬರ ಎರಡು ಮಿಶ್ರಣ ಆಗಿ ಪೂರ್ತಿ ಅದಲ್ಲಿ ಕರಗುತ್ತೆ, ಎಲ್ಲ ಬೇರುಗಳಿಗೆ ಅದು ಸಿಗುತ್ತೆ. ಆ ನಂತರ ನಮಗೆ 100ಕ್ಕೆ 100ರಷ್ಟು ಗೊಬ್ಬರ ಆ ಗಿಡಕ್ಕೆ ಸಿಗೋದಕ್ಕೆ ಅನುವು ಮಾಡಿಕೊಡುತ್ತೆ. ಗೊಬ್ಬರ ಕೊಡುವಂತ ಕ್ರಮ ಬಹಳ ಮುಖ್ಯ, ಬಹಳ ಮುಖ್ಯ. ನಾನು ಇನ್ನ ಈ ದ್ರಾಕ್ಷಿ ಬೆಳೆನಲ್ಲಿ ನೀರಾವರಿ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀನಿ. ಖಂಡಿತ ನೋಡಿ, ಈ ಅಕ್ಟೋಬರ್ ತಿಂಗಳ ನಂತರ ಮಳೆ ಇಳುಮುಳಿಕ ಆಗ್ತಾ ಬರುತ್ತೆ. ಹೌದೌದು. ಅವಾಗ ಹದವರಿತು ನೀರು ಕೊಡೋದು ಸೂಕ್ತ, ಮತ್ತು ಹನಿ ನೀರಾವರಿ ಮುಖ್ಯವಾದ ಒಂದು ವಿಧಾನ ಅಂತ ಎರಡನೇ ಮಾತಿಲ್ಲ, ಎಲ್ಲ ರೈತರು ಇದ್ರ ಬಗ್ಗೆ ಅನುಸರಿಸ್ತಾ ಇದ್ದಾರೆ. ಉತ್ತಮವಾದ ಒಂದು ವಿಧಾನ. ಇನ್ನು ದ್ರಾಕ್ಷಿಯ ಗಿಡದ ಬೆಳವಣಿಗೆ ಹಂತವನ್ನು ನಿರ್ಧರಿಸಿ ನಾವು ನೀರಾವರಿಯನ್ನ ಕೊಡಬೇಕಾಗಿತ್ತು. ಎಷ್ಟು ಪ್ರಮಾಣ ನೀರು ಕೊಡಬೇಕು ಅನ್ನೋದನ್ನು ಆ ಗಿಡದ ಬೆಳವಣಿಗೆ ಒಂದು ಹಂತವನ್ನು ನಿರ್ಧರಿಸಿ ಕೊಡಬೇಕಾಗುತ್ತೆ. ಅಂದ್ರೆ ಚಳಿಗಾಲದ ಪ್ರೂನಿಂಗ್ ಆದ್ಮೇಲೆ ಮೊದಲ 1.5 ತಿಂಗಳು ಪ್ರತಿ ಹೆಕ್ಟರ್ಗೆ ಪ್ರತಿ ದಿನಾನು 20,000 ಲೀಟರ್ ಇಂದ 24,000 ಲೀಟರ್ ನೀರನ್ನ ಹನಿ ನೀರಾವರಿ ಮೂಲಕ ಕೊಡಬೇಕಾಗುತ್ತೆ ಪ್ರತಿದಿನ ಪ್ರತಿ ಹೆಕ್ಟರ್ಗೆ. ಹಾಗೇನೇ ಚಳಿಗಾಲದ ಪೂರ್ವಿಂಗ್ ಆದ 1.5 ತಿಂಗಳಿಂದ ಹಿಡ್ಕೊಂಡು 2.5 ತಿಂಗಳವರೆಗೆ ನಾವು 16,000 ಲೀಟರ್ ಇಂದ 20,000 ಲೀಟರ್ ನೀರನ್ನ ಹನಿ ನೀರಾವರಿ ಮೂಲಕ ಪ್ರತಿ ಹೆಕ್ಟರ್ಗೆ ಪ್ರತಿ ದಿನಾನು ಕೊಡಬೇಕಾಗುತ್ತೆ. ಸರಿ, ಹೀಗೇನೆ ಮುಂದುವರೆದು ಈ ಚಳಿಗಾಲ ಪ್ರಾರಂಭ ಪ್ರೂನಿಂಗ್ ಆದ 2.5 ತಿಂಗಳಾದ್ಮೇಲೆ ಅಂದ್ರೆ 3.5 ತಿಂಗಳ ತನಕ ಪ್ರತಿ ಹೆಕ್ಟರ್ಗೆ ಪ್ರತಿದಿನ 48,000 ಲೀಟರ್ ನೀರಿನಿಂದ ಹಿಡ್ಕೊಂಡು 60,000 ಲೀಟರ್ ನೀರನ್ನ ಕೊಡಬೇಕಾಗುತ್ತೆ ಪ್ರತಿ ಹೆಕ್ಟರ್ಗೆ ಹನಿ ನೀರಾವರಿ ಮೂಲಕ ಕೊಡಬೇಕಾಗುತ್ತೆ ಪ್ರತಿದಿನ ಕೊಡಬೇಕಾಗುತ್ತೆ. ಹೌದು, ಸರಿ. 3.5 ತಿಂಗಳ ಆದ್ಮೇಲೆ ನಾಲ್ಕನೇ ಮುಖ್ಯವಾದ ಅಂಶ ಏನು ಅಂತಂದ್ರೆ ಈ ಚಳಿಗಾಲದ ಪ್ರೂನಿಂಗ್ ಆದ್ಮೇಲೆ 3.5 ತಿಂಗಳ ಆದ್ಮೇಲೆ ಅಲ್ಲಿಂದ ಹಿಡ್ಕೊಂಡು ಕಟಾವಿನವರೆಗೆ 36,000 ಲೀಟರ್ ಇಂದ 48,000 ಲೀಟರ್ ನೀರನ್ನ ಪ್ರತಿ ಹೆಕ್ಟರ್ಗೆ ಪ್ರತಿದಿನ ಹನಿ ನೀರಾವರಿ ಮೂಲಕ ಕೊಡಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಕಟಾವ್ ಆದ್ಮೇಲೆ ಬೇಸಿಗೆ ಪ್ರೂನಿಂಗ್ ಶುರು ಆಗುತ್ತಲ್ಲ ಅಲ್ಲಿವರೆಗೆ ಅಂತ ಏನು ಬೆಳೆಗಿರೋದಿಲ್ಲ ಅಷ್ಟು ಮುಖ್ಯ ಏನೂ ಅಲ್ಲ ಇದು. ಅವಾಗ ಒಂದು 20,000 ಲೀಟರ್ ಇಂದ 24,000 ಲೀಟರ್ ವರೆಗೂ ನೀರನ್ನ ಪ್ರತಿ ಹೆಕ್ಟರ್ಗೆ ಪ್ರತಿದಿನ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಈ ನೀರನ್ನ ಬೆಳೆಯ ಒಂದು ಹಂತಕ್ಕೆ ಅನುಗುಣವಾಗಿ ಕೊಡಬೇಕು ಕೊಡಬೇಕಾಗತ್ತೆ. ಮುಖ್ಯವಾಗಿ ಹನಿ ನೀರಾವರಿ ಮೂಲಕನೇ ಕೊಡೋದು ಬಹಳ ಮುಖ್ಯ. ಹೌದು. ಇನ್ನ ಈ ಕಳೆಗಳ ನಿಯಂತ್ರಣ ಕೂಡ ಬಹಳ ಮುಖ್ಯವಾಗುತ್ತೆ. ಹೌದು. ಈ ದ್ರಾಕ್ಷಿ ಬೆಳೆನಲ್ಲಿ ಕಳೆಗಳ ನಿಯಂತ್ರಣವನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಾ? ನೋಡಿ, ಕೊಟ್ಟಿಗೆ ಗೊಬ್ಬರನ ರೈತರು ಪ್ರತಿ ವರ್ಷನೂ ಹಾಕ್ತಾರೆ. ಆ ಕೊಟ್ಟಿಗೆ ಗೊಬ್ಬರದಿಂದನೇ ಎಲ್ಲ ಕಳೆಗಳ ಬೀಜನೂ ಬಂದೇ ಬರುತ್ತೆ. ಸರಿಯಾಗಿಲ್ಲ ಅಂದ್ರೆ ಅದರಲ್ಲೂ ಯಾವುದೇ ತಿಪ್ಪೆಗೊಂಡಿಂದ ನೀವು ಗೊಬ್ಬರ ತಂದ್ರೆ ಮುಂತಾಗಿ ಅದರಲ್ಲಿ ಕಳೆಗಳ ಬೀಜ ಇದ್ದೇ ಇರುತ್ತೆ. ಇನ್ನು ಪಾರ್ಥೇನಿಯಂ ಇರುತ್ತೆ ಅಂತ ನಾನೇನು ಹೆಚ್ಚಿಗೆ ಒತ್ತಿ ಹೇಳಬೇಕಾಗಿಲ್ಲ. ಅದ್ರ ಜೊತೆಗೆ ಈ ಗರಿಕೆ ಹುಲ್ಲು, ಗೇಕು ಅಂತಂದ್ರೆ ನಟ್ ಗ್ರಾಸ್ ಅಂತ ಹೇಳ್ತೀವಲ್ಲ, ಅದು ಮತ್ತು ಸೀಮೆ ಬೆಳ್ಳುಳ್ಳಿ, ಇವು ಮುಖ್ಯವಾದ ಒಂದು ಕಳೆಗಳು ಈ ದ್ರಾಕ್ಷಿ ಬೆಳೆಯಲ್ಲಿ ನಿಖರವಾಗಿ ನಾವು ನೋಡೇ ನೋಡ್ತೀವಿ. ಇವುಗಳನ್ನ ಹತೋಟಿ ಮಾಡಬೇಕಾಗತ್ತೆ. ಇನ್ನು ಹತೋಟಿ ಮಾಡೋದು ಅಂತಂದ್ರೆ ನೀರಾಯಿಸ್ಬಿಟ್ಟು ಗುದ್ಲಿಯಿಂದ ಅಗದು ಕೀಳ್ಬಹುದು ಅಥವಾ ಅಗದು ಬಿಟ್ಟು ಕೀಳ್ಬಹುದು. ಇದು ಸ್ವಲ್ಪ ಹೆಚ್ಚು ಶ್ರಮಭರಿತ ಒಂದು ಕೆಲಸ, ಆದ್ರೆ ಬಹಳ ನಿಖರವಾಗಿ ಆಗುತ್ತೆ. ಅದರಲ್ಲೂ ಈ ನಟ್ ಗ್ರಾಸ್ ಅಥವಾ ಗೇಕು ಅಂತ ಹೇಳದ್ನಲ್ಲ, ಇದು ಅಗಿಲೇಬೇಕು. ಆ ಕೊನೆಯ ಒಂದು ನಟ್ ಅಥವಾ ಗಡ್ಡೆ ಎಲ್ಲಿವರೆಗೂ ಇದೆಯೋ ಅಂತ ಬಗದು, ನೆಲನ ಬಗದು ತೆಗೆದ್ರೆ ಮಾತ್ರ ನೀವು ಗೇಕನ್ನ ಹತೋಟಿ ಮಾಡಬಹುದು. ಇಲ್ಲ ಅಂತಂದ್ರೆ ಕಷ್ಟವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಈಗ ಈ ಕೂಲಿ ಕೆಲಸಗಾರರ ಸಮಸ್ಯೆನು ಕೂಡ ಇದೆ. ಹೌದು. ಅದಕ್ಕೇನಾದ್ರೂ ಪರಿಹಾರ ಇದೆಯಾ? ಅಂತ ಸಮಯದಲ್ಲಿ ನಾವು ಕೆಲವು ಹರ್ಬಿಸೈಡ್ಸ್ ಅಥವಾ ವೀಡಿಸೈಡ್ಸ್ ಅಂತ ಹೇಳ್ತೀವಲ್ಲ, ಕಳೆನಾಶಿಗಳನ್ನ ಈಗೂ ನಾವು ಉಪಯೋಗಿಸ್ಕೊಂಡು ನಾವು ಕಳೆಗಳ ನಿಯಂತ್ರಣ ಮಾಡಬಹುದು. ಅಂದ್ರೆ ಸುಮಾರು 1,200 ಲೀಟರ್ನಲ್ಲಿ 7.5 ಕೆಜಿಯಷ್ಟು ಪ್ಯಾರಾಕ್ವಾಟ್ ಅನ್ನು ಬೆರೆಸಿ 1 ಹೆಕ್ಟರ್ ಪ್ರದೇಶಕ್ಕೆ ಸಿಂಪರಣೆ ಮಾಡೋದ್ರಿಂದ ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಅಥವಾ ಪ್ಯಾರಾಕ್ವಾಟ್ ಸಿಗದಿಲ್ಲ ಅಂತ ಸಮಯದಲ್ಲಿ ಅದೇ 1,200 ಲೀಟರ್ ನೀರಿನಲ್ಲಿ 2 ಕೆಜಿಯಷ್ಟು ಗ್ಲೈಫೋಸೇಟ್ ಅನ್ನು ಬೆರೆಸಿ ಸಿಂಪರಣೆ ಮಾಡೋದ್ರಿಂದ 3/4 ಎಲ್ಲಾ ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಇನ್ನ ಈ ದ್ರಾಕ್ಷಿ ಬೆಳೆನಲ್ಲಿ ನಾವು ಸಸ್ಯ ಪ್ರಚೋದಕಗಳು ಅಥವಾ ಈ ಗ್ರೋತ್ ರೆಗ್ಯುಲೇಟರ್ಸ್ ನ ಬಳಸೋದನ್ನ ನೋಡಿದ್ವಿ. ಹೌದು. ಇವುಗಳ ಬಳಕೆಯ ಉಪಯೋಗ ಏನು ಮತ್ತೆ ಇದನ್ನು ಉಪಯೋಗಿಸುವಂತ ಕ್ರಮ ಹೇಗೆ ಅಂತೀರಾ? ನೋಡಿ, ಇದು ಇದ್ದಿದ್ರಲ್ಲೂ ಬೀಜರಹಿತ ತಳಿಗಳಿದಾವಲ್ಲ, ಅಂದ್ರೆ ಸೀಡ್ಲೆಸ್ ವೆರೈಟೀಸ್, ಥಾಮ್ಸನ್ ಸೀಡ್ಲೆಸ್ ಬೇಸನ್ಸ್ ಅಥವಾ ನಮ್ಮ ಶರತ್ ಸೀಡ್ಲೆಸ್ ಇರ್ಬೋದು, ಇಂಥ ತಳಿಗಳಲ್ಲಿ ಈ ಗ್ರೋತ್ ರೆಗ್ಯುಲೇಟರ್ಸ್ ಅಥವಾ ಬೆಳೆ ಪ್ರಚೋದಕಗಳನ್ನ ಉಪಯೋಗಿಸೋದು ಬಹಳ ಸೂಕ್ತ. ಕಾರಣ ಏನು ಅಂತಂದ್ರೆ, ಈ ಗ್ರೋತ್ ರೆಗ್ಯುಲೇಟರ್ಸ್ ಉತ್ಪತ್ತಿ ಆಗದೆ ಬೀಜದಲ್ಲಿ, ಆ ಬೀಜನೇ ಇಲ್ಲ ಅಂತಂದ್ರೆ ಹಣ್ಣುಗಳು ದಪ್ಪನೂ ಆಗೋದಿಲ್ಲ, ಉದ್ದನೂ ಆಗೋದಿಲ್ಲ, ಬಹಳ ಚಿಕ್ಕದಾಗುತ್ತೆ. ಆ ಹೂಗೊಂಚಲು ಮಾರ್ಕೆಟ್ಗೆ ಹಂತಕ್ಕೆ ಬರೋದೇ ಇಲ್ಲ, ಅಂದ್ರೆ ಮಾರ್ಕೆಟ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಸಣ್ಣ ಸೈಜ್ ಇರೋ ಹಣ್ಣಿನಿಂದ. ಈ ಒಂದು ಅಂಶನ ಅರ್ಥಕೊಂಡು ನಾವು ಹೊರಗಡೆಯಿಂದ ಕೃತಕವಾಗಿ ಈ ಗ್ರೋತ್ ರೆಗ್ಯುಲೇಟರ್ನ ಕೊಡೋದ್ರಿಂದ ದ್ರಾಕ್ಷಿ ಗೊಂಚಲು ಅಷ್ಟೇ ಅಲ್ಲ, ಒಂದೊಂದು ಹಣ್ಣುಗಳು ಮುಂತಾಗಿ ಉದ್ದವಾಗಿ ಬೆಳೆಯಲು ದಪ್ಪವಾಗಿ ಬೆಳೆಯಲು ಅನುವು ಮಾಡಿಕೊಡುತ್ತೆ. ಆ ಒಂದು ಅಂಶನ ನಾವು ಮನಸ್ಸಲ್ಲಿ ಇಟ್ಕೊಂಡು ಮೊದಲನೇದಾಗಿ ಥಾಮ್ಸನ್ ಸೀಡ್ಲೆಸ್ ತಳಿ ಆಯಿತು ಅಂತಂದರೆ ಹೂಗೊಂಚುಗಳು ಕನಿಷ್ಠ ಒಂದು ಇಂಚು ಅಥವಾ 2 ಇಂಚು ಉದ್ದ ಇದ್ದಾಗ 10 PPM ಜಿಬರ್ಲಿಕ್ ಆಮ್ಲನ ಸಿಂಪರಣೆ ಮಾಡೋದ್ರಿಂದ ಈ ಹಣ್ಣಿನ ಗೊಂಚಲು ಇರುತ್ತಲ್ಲ, ಅಂದ್ರೆ ಹಣ್ಣನ್ನೆಲ್ಲ ಕಿತ್ತಿದ ಆದ್ಮೇಲೆ ಅದೇನೋ ರೆಕ್ಕೆ ಅಂತ ಉಳಿಯುತ್ತಲ್ಲ, ಅದು ಉದ್ದ ಆಗೋದಕ್ಕೆ ಅನುವು ಮಾಡಿಕೊಡುತ್ತೆ. ಹಾಗಾಗಿ 10 PPM ಜಿಬ್ಬಲಿಕ್ ಆಮ್ಲನ ಹೂಗೊಂಚಲುಗಳು ಜಸ್ಟ್ ಒಂದು ಇಂಚಿಂದ 2 ಇಂಚು ಉದ್ದ ಇದ್ದಾಗ ಸಿಂಪರಣೆ ಮಾಡೋದು ಸೂಕ್ತ. ಸರಿ. ಹಾಗೇನೆ ಹೂಗೊಂಚಲಿನಲ್ಲಿ ಎಲ್ಲಾ ಹೂವು ಅರಳಿದಾಗ ಹೂವನ್ನ ಸ್ವಲ್ಪ ತೆಳು ಮಾಡಬೇಕು, ಗುಂಪು ಗುಂಪಾಗಿರುತ್ತೆ, ಅದನ್ನ ತೆಳು ಮಾಡೋದಕ್ಕೋಸ್ಕರ 20 PPM ಜಿಬ್ಬರ್ಲಿಕ ಆಮ್ಲನ ಒಂದು ಮಗ್ಗಲ್ಲಾಗ್ಲಿ ಅಥವಾ ಒಂದು ಲೋಟದಲ್ಲಾಗ್ಲಿ ಅಥವಾ ಒಂದು ಬೀಕರ್ ಅಲ್ಲಾಗ್ಲಿ ತಗೊಂಡು ಪ್ರತಿಯೊಂದು ಹೂಗೊಂಚಲುಗಳನ್ನು ಅದ್ರಲ್ಲಿ ಅದ್ಬೇಕು. ಓಹೋ, ಅದ ಹಂಗೆ ನೇತಾಡ್ತಿರುತ್ತೆ. ನಾವ್ ಇದನ್ನ ತಗೊಂಡೋಗಿ ಅದ್ದದ್ರಿಂದ ಏನಾಗುತ್ತೆ, ಆ ಹೂವು ಸ್ವಲ್ಪ ತೆಳುವಾಗುತ್ತೆ, ಕಡಿಮೆ ಆಗುತ್ತೆ. ಇದು ಹೆಚ್ಚು ಹೆಚ್ಚು ಕಾಯಿಗಳು ಬಿಟ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಒಳ್ಳೆ ಸೈಜ್ ಬರೋದಕ್ಕೆ ಅನುವು ಮಾಡಿಕೊಡುತ್ತೆ. ಇನ್ನು 3 ಮತ್ತು 4 ಅಂತ ಬಹಳ ಮುಖ್ಯನೇ. ಅದೇನಪ್ಪ ಅಂತಂದ್ರೆ 40 PPM ಜಿಬ್ಬರ್ಲಿಕ್ ಆಮ್ಲನ ಅಂದ್ರೆ ಈ ಕಾಯಿಗಳು ಒಂದು ಜೋಳದ ಕಾಳಿನ ಗಾತ್ರ ಇರುತ್ತಲ್ಲ, ಅವಾಗ ಅದ್ಬೇಕಾಗುತ್ತೆ. ಪ್ರತಿ ಸಾರಿನೂ ನಾವು 2, 3, 4 ಇದೆಯಲ್ಲ, ಅದು ಈ ಜಿಬ್ಬರ್ಲಿಕ್ ಆಮ್ಲದಲ್ಲಿ ಅದ್ಬೇಕಾಗುತ್ತೆ. ಅದು ಎಷ್ಟಪ್ಪ ಅಂದ್ರೆ 40 PPM ಜಿಬ್ಬರ್ಲಿಕ ಆಮ್ಲನ ಕಾಯಿಗಳು ಜೋಳದ ಗಾತ್ರದ ಇದ್ದಾಗ ಅದ್ದೋದ್ರಿಂದ ಕಾಯಿಗಳು ಉದ್ದವಾಗೋದಕ್ಕೆ ಅನುವು ಮಾಡಿಕೊಡುತ್ತೆ. ಹಾಗೆ ಒಂದು ಬಟಾಣಿ ಕಾಳು ಗಾತ್ರ ಆಗುತ್ತೆ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗ ಅವಾಗ 50 PPM ಜಿಬ್ಬರ್ಲಿಕ ಆಮ್ಲದಲ್ಲಿ ಅದ್ದೋದ್ರಿಂದ ಮತ್ತು ಕಾಯಿ ಇನ್ನು ಉದ್ದ ಆಗೋದಕ್ಕೆ ಅನುವು ಮಾಡಿಕೊಡುತ್ತೆ. ಇದು ಮುಖ್ಯವಾಗಿ ಥಾಮ್ಸನ್ ಸೀಡ್ಲೆಸ್. ಹೌದು. ಇನ್ನು ಅನಾಭಿಷಾಹಿ ತಳಿಗೆ, ಅನಾಭಿಷಾಹಿ ತಳಿಗಿನಲ್ಲಿ ಏನಪ್ಪ ಅಂತಂದ್ರೆ ಅದರಲ್ಲಿ ಬೀಜನೇ ಜಾಸ್ತಿ ಇದಾವೆ, ಬೀಜ ಇರುತ್ತೆ, ದಪ್ಪ ಹಣ್ಣು ಬೇರೆ, ಗೊಂಚಲೂ ಬಹಳ ದೊಡ್ಡದು. ಹಾಗಾಗಿ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಹಣ್ಣುಗಳನ್ನ ರವಾನಿಸಬೇಕಾದ್ರೆ ಆ ಹಣ್ಣುಗಳೆಲ್ಲ ಗೊಂಚಲಿನಿಂದ ಉದುರ್ಬಿಡುತ್ತೆ. ನಾವು ತೋಟದಲ್ಲಿ ಪ್ಯಾಕ್ಸ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಗೊಂಚಲು, ಮಾರ್ಕೆಟಿಗೆ ತಗೊಂಡೋಗಿ ಹಿಂಗೆ ಎತ್ತದಾಗ ಎಲ್ಲ ಬಿಡಿ ಆಗಿರುತ್ತೆ, ಅವನ್ನ ನಾವು ಮಾರ್ಕೆಟ್ ಮಾಡೋದಕ್ಕಾಗೋದಿಲ್ಲ. ಇದನ್ನ ಪೋಸ್ಟ್ ಹಾರ್ವೆಸ್ಟ್ ಬೆರಿ ಡ್ರಾಪ್ ಅಂತ ಹೇಳ್ತೀವಿ. ಅಂದ್ರೆ ರವಾನೆ ಮಾಡಬೇಕಾದ್ರೆ ಆ ಹಣ್ಣುಗಳೆಲ್ಲ ಗೊಂಚಲಿಂದ ಉದುರೋಗ್ಬಿಟ್ಟಿರುತ್ತೆ, ಕಳ್ಚಿಕೊಳ್ಳುತ್ತೆ. ಇದನ್ನ ಇದ್ದಿದ್ರಲ್ಲೂ ಅನಾಭಿಷಾಹಿ ತಳಿನಲ್ಲಿ ಯಥೇಚ್ಛವಾಗಿ ನಾವು ಕಾಣ್ತೀವಿ. ಹಾಗಾಗಿ ನ್ಯಾಫ್ಥಲಿನ್ ಅಸ್ಟಿಕ್ ಆಸಿಡ್ ಅಥವಾ ಪ್ಲಾನೋಫಿಕ್ಸ್ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಇದನ್ನ 100 PPM ನಷ್ಟು ನ್ಯಾಫ್ಥಲಿನ್ ಅಸ್ಟಿಕ್ ಆಸಿಡ್ ಅನ್ನ 15 ದಿನಗಳ ಮತ್ತು 10 ದಿನಗಳ ಗೊಂಚಲುಗಳನ್ನ ಕಟಾವು ಮಾಡೋದಕ್ಕಿಂತ ಮುಂಚೆ 2 ಸಾರಿ ಸಿಂಪರಣೆ ಮಾಡೋದ್ರಿಂದ ಈ ಕಾಯಿಗಳು ಬಿಡಿ ಬಿಡಿಯಾಗಿ ಗೊಂಚಲಿನಿಂದ ಬೇರ್ಪಡೆಯಾಗೋದನ್ನ ನಿಲ್ಲುತ್ತೆ. ಈ ರೀತಿಯಾಗಿ ನಾವು ಈ ಬೆಳವಣಿಗೆ ಪ್ರಚೋದಕಗಳನ್ನ ಬಳಸ್ಕೋಬೇಕಾಗುತ್ತೆ. ಇನ್ನ ಮುಖ್ಯವಾಗಿ ಸಸ್ಯ ಸಂರಕ್ಷಣೆಗೆ ಬಂದ್ರೆ ಈ ದ್ರಾಕ್ಷಿ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದ ರೋಗಗಳು ಅವುಗಳ ನಿಯಂತ್ರಣದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಬಹಳ ಸಮಂಜಸವಾದ ಪ್ರಶ್ನೆ. ಯಾಕೆ ಅಂತಂದ್ರೆ ಹೂ ಬಿಟ್ಟಾಗ ಮತ್ತು ಕಾಯಿಗಳು ಬಂದಾಗ ಇಲ್ಲದ ಕಾಯಿಲೆ ದ್ರಾಕ್ಷಿ ಬರುತ್ತೆ ಅಂತ ಹೇಳ್ಬೋದು. ಹಲವಾರು ಕಾಯಿಗಳಿದೆ, ಯಾಕಂದ್ರೆ ಬೆಳೆ ಮೇಲೆ ಒತ್ತಡ ಇರುತ್ತೆ, ಒತ್ತಡ ಜಾಸ್ತಿ ಇರುತ್ತೆ. ಹೂಗಳಲ್ಲಿ ಬಹಳ ಮೃದುವಾಗಿರುತ್ತೆ, ಹಾಗಾಗಿ ಈ ರೋಗಗಳು ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಬೂದಿ ರೋಗ, ಆಮೇಲೆ ಚಿಬ್ಬು ರೋಗ ಅಥವಾ ಡೌನಿ ಮಿಲ್ಡ್ಯೂ, ಆಂಥ್ರಾಕ್ನೋಸ್, ತುಕ್ಕು ರೋಗ, ಇವೆಲ್ಲ ಮುಖ್ಯವಾದ ರೋಗಗಳನ್ನೇ. ಈ ಬೂದಿ ರೋಗನ ಹತೋಟಿ ಮಾಡಬೇಕು ಅಂತಂದ್ರೆ 2 ಗ್ರಾಂನಷ್ಟು ನೀರಿನಲ್ಲಿ ಕರಗುವ ಗಂಧಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ನಾವು ಹತೋಟಿ ಮಾಡಬಹುದು ಬೂದಿ ರೋಗನ. ಅಥವಾ ಕಾರ್ಬನ್ ಡೈಜಿಯಮ್ ಇದೆಯಲ್ಲ, ಇದಾದ್ರೆ 1 ಗ್ರಾಂನಷ್ಟು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದು ಸೂಕ್ತ. ಇನ್ನ ಅಂಗಮಾರಿ ರೋಗ ಅಥವಾ ಆಂಥ್ರಾಕ್ನೋಸ್ ಅಂತ ಹೇಳಿದೆ, ಇದು ಬಹಳ ಮುಖ್ಯವಾದ ಒಂದು ಕಾಯಿಲೆನೆ. ಇದನ್ನ ಹತೋಟಿ ಮಾಡಬೇಕು ಅಂತಂದ್ರೆ 1% ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡೋದು ಸೂಕ್ತ. ಇನ್ನ ಮುಖ್ಯವಾಗಿ ಈ ದ್ರಾಕ್ಷಿ ಗೊಂಚಲುಗಳು ಕೊಯ್ಲಿಗೆ ಬಂದಿದ್ದಾವೆ ಅಂತ ಹೇಗೆ ನಾವು ನಿರ್ಧರಿಸಬಹುದು, ಇಳುವರಿಯನ್ನ ಎಷ್ಟೆಷ್ಟು ಪಡ್ಕೋಬಹುದು ಅಂತೀರಿ? ನೋಡಿ, ಮುಕ್ಕಾಲು ಪಾಲು ಎಲ್ಲ ಫೆಬ್ರವರಿ ಮಾರ್ಚ್ ತಿಂಗಳು ತಳಿಗಳಿಗೆ ಅನುಸಾರವಾಗಿ ಮತ್ತು ನಾವು ಕಡ್ಡಿ ಚಳಿಗಾಲದ ಕಡ್ಡಿನ ಯಾವಾಗ ಕತ್ತರಿಸ್ತೀವಿ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಫೆಬ್ರವರಿಯಿಂದ ಇಳುವರಿ ಶುರು ಆಗುತ್ತೆ ಅಂತ ಹೇಳ್ಬೋದು. ಫೆಬ್ರವರಿ ಮಾರ್ಚು ಬಹಳ ಮುಖ್ಯವಾದ ಕಾಲ. ಆದ್ರೂ ಹಣ್ಣುಗಳು ಪಕ್ವಕ್ಕೆ ಬಂದಿದಾವೋ ಇಲ್ವೋ ಅನ್ನೋ ನಿರ್ಧರಿಸೋದು ಬಹಳ ಮುಖ್ಯ. ಅದರಲ್ಲೂ ಒಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ ದಾಕ್ಷಿಣಲ್ ನೋಡ್ಬೇಕಾಗಿರೋದೇನು ಅಂತಂದ್ರೆ, ಒಂದು ಸಾರಿ ನೀವು ಹಣ್ಣುಗಳನ್ನ ಗೊಂಚಲ್ಗಳನ್ನ ಕತ್ತರಿಸಿದ್ದೆ ಆದಲ್ಲಿ, ಅಂದ್ರೆ ಗಿಡದಿಂದ ಬೇರ್ಪಡಿಸಿದ್ದೆ ಆದಲ್ಲಿ, ಆ ನಂತರ ಆ ಹಣ್ಣುಗಳು ಹಣ್ಣಾಗೋದಿಲ್ಲ, ಮಾಗೋದಿಲ್ಲ. ಓಹೋ, ಗಿಡದಲ್ಲೇ ಮಾಗಬೇಕು. ಗಿಡದಲ್ಲೇ ಮಾಗಬೇಕು. ಆದ್ರೆ ಮಾವು, ಬಾಳೆ, ಪರಂಗಿ ಆ ತರ ಆಗೋದಿಲ್ಲ. ಆಮೇಲೆ ಅವು ಮಾಗ್ತಿರ್ತವೆ. ದೋರ್ಗಾಯನ ಅಲ್ಲಿ ಕೀಳ್ತೀವಿ, ಆ ನಂತರ ಅವು ಮಾಗ್ತವೆ, ಪಕ್ವಕ್ಕೆ ಬರ್ತವೆ. ಇದರಲ್ಲಿ ಆಗಾಗಲ್ಲ, ಪೂರ್ತಿ ಪಕ್ಕಕ್ಕೆ ಬಂದು ಹಣ್ಣಾಗಿ ಗಜ ಗಜ ಅಂತ ಹಣ್ಣಾಗಿ ತಿನ್ನೋದಕ್ಕೆ ರೆಡಿ ಇರಬೇಕು. ಅವಾಗ ಕೊಯ್ಲು ಮಾಡಿ, ಅವಾಗ ಮಾತ್ರ ಕೊಯ್ಲು ಮಾಡಬೇಕೆ ಹೊರತು ಅದಕ್ಕಿಂತ ಮುಂಚೆ ಕೊಯ್ಲು ಮಾಡೋದ್ರಿಂದ ಗುಣಮಟ್ಟ ಹಾಳಾಗುತ್ತೆ. ಈ ಒಂದು ಅಂಶನ ಮನದಲ್ಲಿಟ್ಕೊಂಡು ಈ ಹಣ್ಣಿನ ಬಣ್ಣದ ಅನುಸಾರವಾಗಿ, ಅಂದ್ರೆ ತೀರಾ ಕಡುದಟ್ಟವಾದ ಹಸಿರು ಬಣ್ಣ ಇತ್ತು ಅಂತಂದ್ರೆ ಇನ್ನು ಕಾಯಿಯಾಗಿರುತ್ತೆ, ಅಥವಾ ಹೋಗ್ತಾ ಹೋಗ್ತಾ ಆಂಬರ್ ಕಲರ್ ಅಂತೀವಿ, ಅಂದ್ರೆ ಗೋಲ್ಡನ್ ಯೆಲ್ಲೋ ಕಲರ್ ಅಂತ ಅಂತೀವಿ, ಬಂಗಾರದ ಒಂದು ವರ್ಣನ ಬರ್ತಾ ಇರುತ್ತೆ ಹಣ್ಣಿನ ಮೇಲೆ. ಅವಾಗ ಈ ಥಾಮ್ಸನ್ ಸೀಡ್ಲೆಸ್ ಅಥವಾ ಅನಾಭಿಷಾಯಿ ತಳಿಗಳು ಕಟಾವಿಗೆ ಸಿದ್ಧ ಅಂತ ಹೇಳ್ಬೋದು. ಇನ್ನು ಬಹಳ ಸುಲಭ ಅಂತಂದ್ರೆ, ಒಂದು ಅಥವಾ ಎರಡು ಹಣ್ಣನ್ನ ನಾವು ತೆಗೆದ್ಬಿಟ್ಟು ಆ ಬೀಜನ ನೋಡಿ, ಅದರಲ್ಲೂ ಈ ಬೆಂಗಳೂರು ಬ್ಲೂ ಆಗಿರ್ಬೋದು ಅಥವಾ ಅನಾಭಿಷಾಯಿ, ಆ ಬೀಜದ ಬಣ್ಣ ಕೆನೆ ಬಣ್ಣದಿಂದ ಹಿಡ್ಕೊಂಡು ಕಂದು ಬಣ್ಣಕ್ಕೆ ತಿರುಗುತ್ತೆ. ಆ ಕಂದು ಬಣ್ಣಕ್ಕೆ ತಿರುಗಿದೆ ಅಂತಂದ್ರೆ ಆ ಸರಿಯಾದಂತ ಹಂತ ಹಂತ ಅಂತ ನಿರ್ಧರಿಸಬಹುದು. ರುಚಿ ನೋಡಿ ತಿಳ್ಕೋಬಹುದು. ಖಂಡಿತ ನೋಡಿ, ಒಂದು ಗೊಂಚಲಿನಲ್ಲಿ ಬೇಸು ದೊಡ್ಡದಾಗಿರುತ್ತೆ, ಹೋಗ್ತಾ ಹೋಗ್ತಾ ತುದಿ ಚೂಪಾಗಿದ್ದು ಕೆಳಗಡೆ ಒಂದು ಎರಡು ಅಥವಾ ಒಂದು ಹಣ್ಣು ಇರುತ್ತೆ. ಆ ಕೊನೆಯ ಹಣ್ಣು ಪೂರ್ತಿ ಮಾಗಿದೆ, ಪೂರ್ತಿ ಟೇಸ್ಟ್ ಆಗಿದೆ ಅಂತಂದ್ರೆ ಒಂದು ಇದನ್ನ ನೀವು ಟೇಸ್ಟ್ ಮಾಡಿ ನೋಡ್ಬೇಕಾಗತ್ತೆ. ಅವಾಗ ಆ ಎಲ್ಲಾ ಹಣ್ಣುಗಳು ಮಾಗಿದಾವೆ ಅಂತ ಹೇಳ್ಬೋದು. ಇನ್ನು ಇಳುವರಿಯನ್ನ ಎಷ್ಟೆಷ್ಟು ಪಡಿಬಹುದು ಅಂತೀರಿ? ಇಳುವರಿ ಅಂದ ತಕ್ಷಣ ಇದು ತಳಿಗಳಿಗನುಸಾರವಾಗುತ್ತೆ. ನೋಡಿ, ಬಹಳ ಕಡಿಮೆ ಇಳುವರಿ ಅಂತಂದ್ರೆ ನಮ್ ಥಾಮ್ಸನ್ ಸೀಡ್ಲೆಸ್ ತಳಿ ಒಂದು ಹೆಕ್ಟರ್ ಪ್ರದೇಶಕ್ಕೆ 15-18 ಟನ್ ಅಷ್ಟೇ ಇಳುವರಿ ಬರುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಚಿನ್ನ ಇದ್ದಂಗೆ, ಅಂದ್ರೆ ಬೆಲೆ ಜಾಸ್ತಿ ಸೀಡ್ಲೆಸ್ ವೆರೈಟಿ ಅಲ್ಲ. ಹಾಗಾಗಿ ಇನ್ನು ಬೆಂಗಳೂರು ಬ್ಲೂ ಎರಡನೇ ಮುಖ್ಯವಾದ ತಳಿ, ಇದು ಸುಮಾರು 20-25 ಟನ್ ಇಳುವರಿನ ನಿರೀಕ್ಷಿಸಬಹುದು ಒಂದು ಹೆಕ್ಟರ್ ಪ್ರದೇಶಕ್ಕೆ. ಇನ್ನು ಅನಾಭಿಷಾಯಿ ಅಂತ ಹೇಳಿದ್ನಲ್ಲ, ಇದು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂತ ಒಂದು ತಳಿ. ಒಂದು ಹೆಕ್ಟರ್ ಪ್ರದೇಶದಿಂದ 30-37 ಟನ್ಗಳಷ್ಟು ಇಳುವರಿನ ನಿರೀಕ್ಷಿಸಬಹುದು. ರೈತ ಬಾಂಧವರೇ, ತಮಗೆ ಈ ದ್ರಾಕ್ಷಿ ಬೆಳೆಯ ಬಳ್ಳಿಗಳನ್ನು ಕತ್ತರಿಸೋದ್ರ ಬಗ್ಗೆ ಮತ್ತು ಬೇರೆ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಕೆ ಮುಕುಂದ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೇಗಿದೆ? 9448847844. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9448847844. ತುಂಬ ಸಂತೋಷ ಡಾಕ್ಟರ್ ಮುಕುಂದ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ದ್ರಾಕ್ಷಿ ಬೆಳೆನಲ್ಲಿ ಈ ಚಳಿಗಾಲದ ಬಳ್ಳಿ ಕತ್ತರಿಸುವಿಕೆ ಅಥವಾ ಅಕ್ಟೋಬರ್ ತಿಂಗಳ ಒಂದು ಪ್ರೂನಿಂಗ್ ಬಗ್ಗೆ ಮತ್ತು ನಂತರದ ಒಂದು ತೋಟಗಳ ನಿರ್ವಹಣೆ ಬಗ್ಗೆ ಬಹಳ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಚಳಿಗಾಲದಲ್ಲಿ ದ್ರಾಕ್ಷಿ ಬಳ್ಳಿ ಸವರುವಿಕೆ ಮತ್ತು ನಂತರದ ನಿರ್ವಹಣೆ, ಈ ವಿಷಯವಾಗಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ತೋಟಗಾರಿಕೆ ಪ್ರಾಧ್ಯಾಪಕರಾಗಿರುವ ಡಾ ಜಿ ಕೆ ಮುಕುಂದ್ ಅವರೊಡನೆ ಸಂದರ್ಶನ ಕೇಳಿದಿರಿ. ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೊತ್ತಂಬರಿ ಮತ್ತು ಸೋಂಪು ಬೆಳೆ ಬೇಸಾಯ ಕ್ರಮಗಳನ್ನು ಕುರಿತು ಬೆಂಗಳೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಿಎಸ್ ಹರೀಶ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. Thank you. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಈಗ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಂದ. 6:51 ದೇಶಭಕ್ತಿ ಗೀತೆಗಳು. ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯುವ ಟಿ20 ವಿಶ್ವಕಪ್ ಕ್ರಿಕೆಟ್ನ ಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:00 to 7:34 7:45 to 8:00 9:00 to 9:30 11:00 to 11:10 11:20 ಆಟದ ಮುಕ್ತಾಯದವರೆಗೆ ನೀವು ಆಲಿಸಬಹುದು. ಈ ರಾತ್ರಿ 9:30 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಡಾ ಬಿಕೆ ದುರ್ಗಾಪ್ರಸಾದ್ ಅವರಿಂದ ವೀಣಾ ವಾದನ ಪ್ರಸಾರವಾಗಲಿದೆ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:00 ಸುದ್ದಿ ಮುಖ್ಯಾಂಶಗಳು. 6:02 ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. 6:05 ಚಿಂತನ, ನಾಳಿನ ಚಿಂತನ ಧಾರವಾಡ ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಭಾಗವಹಿಸುತ್ತಾರೆ ಡಾ ಎಎನ್ ಯಲ್ಲಪ್ಪರೆಡ್ಡಿ, ಪ್ರಸ್ತುತಿ ದಿವಾಕರ ಹೆಗಡೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆ. 7:15 ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಕಾರ್ಯಕ್ರಮ ವಿವಿಧ ಭಾರತೀಯ ಆಕಾಶವಾಣಿ ಕೇಂದ್ರದ ಕೊಡುಗೆ. 7:45 ನಿತ್ಯ ವಿಜ್ಞಾನ. 7:50 ಚಿತ್ರಗೀತೆಗಳು.